ಈಗ ಮುಂದಿನ ಪದ್ಯದಲ್ಲಿ ಆ ಲಕ್ಷ್ಮೀದೇವಿಯ ಅವತಾರ ವಿಶೇಷಗಳನ್ನು ತಿಳಿಸ್ತಾರೆ. ಗುಣಗಳ ತ್ರಯಮಾನಿ ಶ್ರೀಕುಂಭಿಣಿ ಮಹಾದುರ್ಗಾ ಅಂಬ್ರಣಿ ರುಕ್ಮಿಣಿಯು ಸತ್ಯ ಶಾಂತಿ ಕೃತಿ ಜಯ ಮಾಯಾ ಮಹಾಲಕ್ಷ್ಮಿ ಜನಕಜ ಕಮಲಾಲಯದ ದಕ್ಷಿಣೆಯು ಪದ್ಮಾ ತ್ರಿಲೋಕೇಶ್ವರಿ ಅಣುಮಹತ್ತಿನೊಳಿತು ಉಪಮಾರಹಿತಳೆನಿಸುವಳು. ಇಲ್ಲಿ ಅವಳು ಉಪಮಾರಹಿತಳು ಅನ್ನೋದನ್ನು ಸೂಚನೆ ಮಾಡ್ತಾರೆ. ಅವಳಿಗೆ ಉಪಮೆ ಕೊಡಲಿಕ್ಕೆ ಮತ್ತಾರೂ ಇಲ್ಲ. ಗುಣಗಳ ತ್ರಯ ಮಾನಿ, ಸತ್ವ ರಜ ತಮೋ ಗುಣಗಳಿಗೆ ಅಥವಾ ಜಡ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಶ್ರೀ ಅಂದರೆ ಶ್ರೀದೇವಿ, ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀದೇವಿ, ಪ್ರಳಯ ಕಾಲದಲ್ಲಿ ಪ್ರಳಯೋದಕ ರೂಪದಿಂದ ಇರ್ತಕ್ಕಂಥವಳೇ ಶ್ರೀ ರೂಪದಿಂದ ಆ ಸತ್ವಗುಣಕ್ಕೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ. ಕುಂಬಿಣಿ ಅಂದರೆ ಭೂರೂಪದಿಂದ, ವಟಪತ್ರ ರೂಪ ಭೂರೂಪದಿಂದ ತಾನೇ ರಜೋಗುಣಕ್ಕೆ ಅಭಿಮಾನಿಯಾಗಿರುವಂತಹ ಭೂದೇವಿನೇ ಇರ್ತಾಳೆ. ಮಹಾದುರ್ಗೆ ಅಂದರೆ ದುರ್ಗಾ ರೂಪ, ಮಹಾಪ್ರಳಯ ಕಾಲದಲ್ಲಿ ಅಂಧಕಾರ ರೂಪ ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ರೂಪ, ಅದು ಲಕ್ಷ್ಮೀದೇವಿಯ ರೂಪವೇ. ಆಮ್ರಣಿ ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಲ್ಲ ಆ ರೂಪ. ರುಕ್ಮಿಣಿ ಅಂದರೆ ಭೀಷ್ಮಕ ರಾಜನ ಮಗಳಾಗಿ ರುಕ್ಮಿಣಿ ದೇವಿ ಅವತಾರ ಮಾಡುವಂಥದ್ದು. ಸತ್ಯ ಅಂದರೆ ಸತ್ಯಭಾಮೆ, ಶ್ರೀಕೃಷ್ಣನ ಪತ್ನಿ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು, ಶ್ರೀಕೃಷ್ಣನ ಅಷ್ಟಮಹಿಷಿಯರಲ್ಲಿ ಪ್ರಧಾನರು, ಪ್ರಥಮ ಮತ್ತು ದ್ವಿತೀಯ ಸ್ಥಾನ ರುಕ್ಮಿಣಿ ದೇವಿ ಮತ್ತು ಸತ್ಯಭಾಮೆ. ಇನ್ನು ಅನಿರುದ್ಧನ ಪತ್ನಿ ಶಾಂತಿ, ಸೂಕ್ಷ್ಮ ಸೃಷ್ಟಿಗೆ ಕಾರಣಳಾಗಿರ್ತಕ್ಕಂಥವಳು. ಅದಾದಮೇಲೆ ಕೃತಿ, ಪ್ರದ್ಯುಮ್ನ ರೂಪಿ ಪರಮಾತ್ಮನ ಪತ್ನಿ, ಪ್ರದ್ಯುಮ್ನ ಸೃಷ್ಟಿ ಸ್ಥಿತಿಗಳಿಗೆ ಕಾರಣೀಭೂತನಾದವನು. ಸಂಕರ್ಷಣನ ಪತ್ನಿ ಜಯ, ಸಂಕರ್ಷಣ ಲಯಕಾರಕ, ಲಯಕಾರಕ ಸಂಕರ್ಷಣನ ಪತ್ನಿ ಜಯಾದೇವಿ. ವಾಸುದೇವ ರೂಪಿ ಪರಮಾತ್ಮನ ಪತ್ನಿ ಮಾಯಾದೇವಿ, ಮಾಯಾ ವಾಸುದೇವ ಅಂತ, ವಾಸುದೇವ ಅನ್ನೋದು ಮೋಕ್ಷಪ್ರದ ರೂಪ. ಇನ್ನು ಮೂಲ ರೂಪ ಶ್ರೀಮನ್ನಾರಾಯಣನ ಪತ್ನಿ ಲಕ್ಷ್ಮೀದೇವಿ. ಅದೇ ರೀತಿಯಾಗಿ ಜನಕಜ ಅಂದರೆ ಜನಕರಾಜನ ಪುತ್ರಿ ಸೀತಾದೇವಿ. ಕಮಲಾಲಯ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಹುಟ್ಟಿರ್ತಕ್ಕಂಥ ವರುಣಪುತ್ರಿ ಲಕ್ಷ್ಮೀದೇವಿ, ಕ್ಷೀರಸಾಗರ ಕನ್ನಿಕಾ. ದಕ್ಷಿಣಾದೇವಿ ಯಜ್ಞನಾಮಕ ಪರಮಾತ್ಮನ ಪತ್ನಿ. ಪದ್ಮಾವತಿ ಅಂದರೆ ಶ್ರೀನಿವಾಸನ ಪತ್ನಿ, ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಪದ್ಮಾವತಿಯನ್ನು ಕಮಲಾಲಯ ಅಂತ. ಭೃಗು ಋಷಿಗಳು ಮತ್ತು ಖ್ಯಾತಿ ದಂಪತಿಗಳಲ್ಲಿ ಜನಿಸಿರ್ತಕ್ಕಂಥ ಪದ್ಮ ಭಾರ್ಗವಿಯನ್ನು ಪದ್ಮ ಅಂತ. ತ್ರಿಲೋಕೇಶ್ವರಿ ಅಂದರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ತ್ರಿಲೋಕಗಳಿಗೂ ಜನನಿಯಾಗಿದ್ದರಿಂದ ತ್ರಿಲೋಕೇಶ್ವರಿ. ತ್ರಿಲೋಕಕ್ಕೆ ಅಧಿಪತಿ ತ್ರಿವಿಕ್ರಮ ನಾಮಕನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ, ಅವನ ಪತ್ನಿಯೇ ತ್ರಿಲೋಕೇಶ್ವರಿ ಜಗಜ್ಜನನಿ. ಹೀಗೆ ಭಗವಂತನಂತೆ ದೇಶತಃ ಕಾಲತಃ ವ್ಯಾಪ್ತಳು ಲಕ್ಷ್ಮೀದೇವಿ. ಅವ್ಯಾಕೃತ ಆಕಾಶಾಂತ ಪರ್ಯಂತ ಇವಳ ವ್ಯಾಪ್ತಿ ಅಂತ. ಜೀವಕೋಟಿಯಲ್ಲಿ ಯಾರೂ ಲಕ್ಷ್ಮೀದೇವಿಗೆ ಸರಿಸಮಾನರಿಲ್ಲ. ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಸಮಸ್ತ ತೃಣಜೀವರ ಪರ್ಯಂತ ಲಕ್ಷ್ಮೀದೇವಿಗೆ ಸಮರ್ ಯಾರೂ ಇಲ್ಲ. ಅದರಿಂದ ಅವಳನ್ನು ಉಪಮಾನರಹಿತಳು, ಉಪಮಾರಹಿತಳು ಅಂತ. ಹೀಗೆ ಮತ್ಸ್ಯಾದಿ ಕಲ್ಕಿ ಪರ್ಯಂತ ದಶಾವತಾರಿ ಭಗವಂತನ ಪತ್ನಿ ರೂಪಗಳೆಲ್ಲ ಇದೆ. ಭಗವಂತನಿಗೆ ಹೇಗೆ ಅನಂತ ರೂಪಗಳು, ಅನಂತ ನಾಮಗಳು, ಅದೇ ರೀತಿಯಲ್ಲಿ ಲಕ್ಷ್ಮೀದೇವಿಗೂ ಅನಂತ ರೂಪಗಳು, ಅನಂತ ನಾಮಗಳು. ಹೀಗೆ ಇಂತಹ ಲಕ್ಷ್ಮೀದೇವಿ ದೇವಿ ಅಣುಮಹತ್ತಿನೊಳಿದ್ದು ಸೂಕ್ಷ್ಮವಾದ ವಸ್ತುವಿನಲ್ಲಿ ಸೂಕ್ಷ್ಮ ರೂಪದಿಂದ, ಸ್ಥೂಲವಾದ ವಸ್ತುಗಳಲ್ಲಿ ಸ್ಥೂಲ ರೂಪದಿಂದ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣು ಮಹತ್ತು ಎರಡು ಏಕಕಾಲದಲ್ಲಿ ಆಗಬಲ್ಲಂತಹ ವಿಶೇಷ ಸಾಮರ್ಥ್ಯ ಕೂಡ ಲಕ್ಷ್ಮೀದೇವಿಯಲ್ಲಿದೆ. ಹೇಗೆ ಅಂದರೆ ಹರಿಕೃಪಾ ಬಲದಿಂದ. ಹೀಗಿದ್ದು ಉಪಮಾರಹಿತಳೆನಿಸುವಳು, ಅವಳಿಗೆ ಸಮ ಅನ್ನೋರು ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಕೂಡ ಅವಳು ಉಪಮಾರಹಿತಳೇ ಆಗಿದ್ದಾಳೆ. ಅವಳಿಗೆ ಸಮರೂ ಇಲ್ಲ. ಅವಳಿಗಿಂತ ಅಧಿಕರು ಅಂದರೆ ಪರಮಾತ್ಮ ಒಬ್ಬನೇ. ಅವನನ್ನು ಬಿಟ್ಟರೆ ಮತ್ತೆ ಸ್ತ್ರೀ ದೇವತೆಯಲ್ಲಿ ಮತ್ತೆ ಯಾರೂ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ.